ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚೆಲ್ಲುವ ರಾಗಿ ಬೆಳೆಯ ಅನುಭವಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ರಾಗಿ ನಮ್ಮ ಭಾಗದ ಒಂದು ಪ್ರಮುಖವಾದಂತಹ ಬೆಳೆ. ಬಹುತೇಕ ಜನರು ರಾಗಿಯನ್ನ ಬೆಳೀತಾರೆ ಮತ್ತೆ ಬಳಸ್ತಾರೆ, ಅದು ಇವತ್ತು ಅನಿವಾರ್ಯವೂ ಕೂಡ. ಹೌದು, ರಾಗಿ ಉಂಡವನು ನಿರೋಗಿ ಅನ್ನುವಂತಹ ಒಂದು ಗಾದೆ ಇದೆ, ಅದು ಸತ್ಯವೂ ಕೂಡ ಅಂತ ಹೇಳಿ ಇತ್ತೀಚೆಗೆ ಅದು ಹೆಚ್ಚು ಪ್ರೂವ್ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಹೆಚ್ಚು ಇವತ್ತು ರಾಗಿಯನ್ನ ಬಳಸ್ತಾ ಇದ್ದಾರೆ, ರಾಗಿಯನ್ನ ಬೆಳೆಯುವಂಥದ್ದು ಕೂಡ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ. ಆದರೆ ರಾಗಿ ಬೆಳೆ ಬೆಳೆಯುವಂಥದ್ದು ಇತ್ತೀಚೆಗೆ ಒಂದಷ್ಟು ದುಬಾರಿ ಅನ್ನುವಂಥದ್ದು. ಅದು ಮೊದಲು ಅಗೆ ಹಾಕಬೇಕು, ಆಮೇಲೆ ನಾಟಿಯನ್ನ ಮಾಡಬೇಕು, ಅಂತರ್ ಬೇಸಾಯವನ್ನ ಮಾಡಬೇಕು, ಅದನ್ನ ಕುಯ್ಬೇಕು, ಕುಯ್ದ ನಂತರ ಅದನ್ನ ಒಣಗಿಸ್ಬೇಕು, ಮತ್ತೆ ಅದನ್ನ ಒಕ್ಕಣೆ ಮಾಡಬೇಕು. ಹೀಗೆ ಇದಕ್ಕೆ ಹೆಚ್ಚು ಜನರು ಅಂತ ಅಂದ್ರೆ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಇವತ್ತು ಕೃಷಿ ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ, ಹಾಗಾಗಿ ದುಬಾರಿ ಅಂತ ಹೇಳಿ ಅನೇಕರು ರಾಗಿಯನ್ನ ಬೆಳೆಯುವಂಥದ್ದನ್ನ ಬಿಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಚೆಲ್ಲುವ ಮೂಲಕ ಅಂತ ಅಂದ್ರೆ ಅತ್ಯಂತ ಕಡಿಮೆ ಕೃಷಿ ಕಾರ್ಮಿಕರನ್ನ ಬಳಕೆಯನ್ನ ಮಾಡಿ ಚೆಲ್ಲುವ ವಿಧಾನದಲ್ಲಿ ರಾಗಿಯನ್ನ ಬೆಳೆದುಕೊಳ್ಳಬಹುದು ಅನ್ನುವಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಅದು ಹೆಚ್ಚು ಲಾಭದಾಯಕ ಅನ್ನುವಂಥದ್ದು ಕೂಡ ಅನೇಕ ರೈತರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಈ ಚೆಲ್ಲುವ ರಾಗಿ ಪದ್ಧತಿಯಲ್ಲಿ ಹೇಗೆ ರಾಗಿ ಬೇಸಾಯವನ್ನ ಮಾಡುವಂಥದ್ದು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಕಳೆದ ಅನೇಕ ವರ್ಷಗಳಿಂದ ಚೆಲ್ಲುವ ಪದ್ಧತಿಯಲ್ಲಿ ರಾಗಿಯ ಸಾಗುವಳಿಯನ್ನ ಮಾಡ್ತಾ ಇರತಕ್ಕಂತಹ ಚಂದ್ರಾಯಪಟ್ಟಣ ತಾಲೂಕಿನ ನವಿಲೆ ತಿಮ್ಲಾಪುರದ ಪ್ರಗತಿಪರ ಕೃಷಿಕರಾದ ಬಿ ಲೋಕೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಅನುಭವಗಳನ್ನ ಈಗ ಅವರಿಂದಾನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಲೋಕೇಶ್. ಸರ್ ನಮಸ್ತೆ ಸರ್. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ಸರ್ ನಮಗೆ ಒಟ್ಟು 25 ಎಕರೆ ತೋಟ ಇದೆ, ಅದನ್ನು ಸೇರಿ. ಅದರಲ್ಲಿ ನಮ್ಮ ಆಹಾರ ಧಾನ್ಯಕ್ಕೆ ರಾಗಿನ ಬೆಳವಣಿಗೆ ಮಾಡ್ತಾ ಇದೀವಿ. ಮುಂಚೆ ಸಾಲ ಪದ್ಧತಿಯಲ್ಲಿ ಮಾಡ್ತಾ ಇದ್ವಿ ಸರ್, 3 ವರ್ಷದ ಹಿಂದೆ. ಅದರಲ್ಲಿ ಸಾಲು ಮಾಡೋದು ಮತ್ತೆ ಅದಕ್ಕೆ ಅಂತರ್ಬೇಸಾಯ ಇದೆಲ್ಲ ತುಂಬಾ ಶ್ರಮದಾಯಕವಾಗಿತ್ತು ಕೆಲಸ. ಆಮೇಲೆ ಆಳಿನ ಮೇಲೆ ಹೆಚ್ಚಿನ ಅವಲಂಬನೆ ಏನಿತ್ತು ಅದನ್ನೆಲ್ಲ ಮನಗಂಡು ಏನೋ ಒಂದು ಬದಲಾವಣೆ ಮಾಡೋಣ. ಹಿಂದಿನ ಕಾಲದಲ್ಲಿ ತೊಳಿಕೆಯರಾಗಿ ಮಾಡಿ ಅನ್ನೋದೊಂದು ಜನಕ್ಕೆ ತಿಳುವಳಿಕೆ ಇತ್ತೀಚಿನ ದಿನದಲ್ಲಿ ಬಂದಿದೆ. ಅದು ತೊಳಿಕೆ ಮಾಡೋದ್ರಿಂದ ಇಳುವರಿ ಪ್ರಮಾಣನೂ ಜಾಸ್ತಿ ಆಗುತ್ತೆ, ಹುಲ್ಲಿನ ಪ್ರಮಾಣನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಅಂತರ್ಬೇಸಾಯಗಳು ಶ್ರಮದಾಯಕನೂ ಕಡಿಮೆ ಆಗುತ್ತೆ. ಏನಿಲ್ಲ, ತೊಳೆದ್ಬಿಟ್ಟು ಒಂದ್ ಕಡೆಯಿಂದ ಅಲ್ಲಲ್ಲೇ ತೊಳೆದ್ಬಿಟ್ಟು ಸ್ವಲ್ಪ ದಟ್ಟ ತೊಳಿಬೇಕಷ್ಟೇ. ತೊಳೆದ್ಬಿಟ್ಟು ಅದನ್ನ ಹುಟ್ಟಿದ ಮೇಲೆ ಒಂದು 20 ದಿವಸ ಕಳೆದ ಮೇಲೆ ಸುಮ್ಮನೆ 2 ಸಲ ಅಲ್ಬೆ ಹೊಡೆಯೋದು. ಅಲ್ಬೆ ಹೊಡೆದಾಗ ಸ್ವಲ್ಪ ರಾಗಿ ಪ್ರಮಾಣ ದಟ್ಟ ಇದ್ದಷ್ಟು ರಾಗಿ ಪ್ರಮಾಣ ಜೊತೆ ಕಳೆನೂ ಹೊರಟೋಗುತ್ತೆ, ರಾಗಿನೂ ಒಂದು ಹಂತಕ್ಕೆ ನಿಂತ್ಕೊಳತ್ತೆ. ಅಷ್ಟೇನೆ ಸರ್, ಅದೇನು ಎಷ್ಟು ತೆಳುವಾಗುತ್ತೆ ರಾಗಿ ಅಷ್ಟು ಹೊಡೆತ ಬರುತ್ತೆ. ರಾಗಿ ಹೊಡೆತ ಬಂದಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಇನ್ನು ಬಿತ್ತನೆ ಮಾಡೋದು ಮಧ್ಯ ಮಧ್ಯೆ ಗ್ಯಾಪ್ ಬರುತ್ತೆ. ಇದೇನಿಲ್ಲ, ಎಲ್ಲ ಒಂದ್ ಕಡೆಯಿಂದ ಒಂದೇ ಸಮಯ ನೀವು ನೋಡಿರಲ್ಲ ಕಣ್ಣಾರೆ, ಆ ತರ ರಾಗಿ ತುಂಬಾ ಉತ್ತಮ ಬರುತ್ತೆ ಸರ್. ಇಳುವರಿಯ ಪ್ರಮಾಣದಲ್ಲಿ ಒಂದ್ಕಿಂತ ಇನ್ನು ಅರ್ಧ ಪಟ್ಟು ಜಾಸ್ತಿ ಇಳುವರಿ ಸಿಗುತ್ತೆ ಸರ್. ಎಷ್ಟು ವರ್ಷದಿಂದ ಈ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಯಾಕೆ ಮಾಡ್ಕೊಂಡ್ರಿ? ಸರ್ ಅದೇ ಕಳೆದ 3 ವರ್ಷದಿಂದ ಮಾಡ್ತಾ ಇದೀವಿ. ಯಾಕೆ ಮಾಡ್ಕೊಂಡು ಅಂದ್ರೆ ಆಳಿನ ಪ್ರಮಾಣ ಜನ ಸಿಗ್ತಾ ಇಲ್ಲ ಈಗ ಕೆಲಸ ಮಾಡಕ್ಕೆ. ಅದ್ ಮನಗಂಡು ನಾವೇ ಯಾವ್ದೋ ಒಂದು ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ಅದು ಉತ್ತಮವಾಗಿ ಬೆಳೆ ಬಂತಾ ಇರೋದ್ರಿಂದ ಕಳೆದ 3 ವರ್ಷದಿಂದ ಅದನ್ನೇ ಅನುಸರಿಸ್ತಾ ಇದ್ವಿ ಸರ್. ತುಂಬಾ ಚೆನ್ನಾಗಿದೆ. ಈ ಪದ್ಧತಿನಲ್ಲಿ ರಾಗಿ ಬೆಳಿಬಹುದು ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ನಾವೇ ಕೈಯಾರೆ ಮಾಡಿದಲ್ಲ ಸರ್, ಮಾಡಿರೋದ್ರಿಂದ ಅದು ಒಂದ್ಸಲ ಸಕ್ಸಸ್. ಅದು ಸಕ್ಸಸ್ ಆದ್ಮೇಲೆ ಅದನ್ನೇ 3 ವರ್ಷದಿಂದ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಈ ವರ್ಷನೂ ಅದನ್ನೇ ಮಾಡಿದೀವಿ. ತುಂಬಾ ಉತ್ತಮವಾಗಿದೆ ಬೆಳೆ, ಬಹಳ ಚೆನ್ನಾಗಿದೆ. ಹೌದು ಸರ್. ಎಷ್ಟು ಎಕರೆನಲ್ಲಿ ರಾಗಿ ಬೆಳಿತೀರಿ? ಸುಮಾರು ಈಗ ಇದೊಂದು 2-4 ಎಕರೆಯಲ್ಲಿ ಈಗ ರಾಗಿ ಬೆಳೆ ಇದೆ. ಇದು ಹೈಬ್ರಿಡ್ ರಾಗಿನೇ, ನಾಟಿ ರಾಗಿ ಅನ್ನಲ್ಲ. ಯಾವ ತಳಿ ಆದ್ರೆ ಏನಂತೆ, ಮಾಡೋ ವಿಧಾನ ಒಂದೇ ಅಷ್ಟೇ, ಎಲ್ಲ ಒಂದೇ ತರ ಮಾಡಿದ್ರೆ ಸಾಕು. ತುಂಬಾ ಉತ್ತಮವಾಗಿ ಬಂದಿದೆ. ಯಾವ ಸಂದರ್ಭದಲ್ಲಿ ರಾಗಿಯನ್ನ ಚೆಲ್ತೀರಾ ಮತ್ತೆ ರಾಗಿ ಚೆಲ್ಲೋದಕ್ಕಿಂತ ಮೊದಲು ನಿಮ್ಮ ತಾಕನ್ನ ಹೇಗೆ ಹದ ಮಾಡ್ಕೊಳ್ತೀರಿ? ಅದೇ ಸರ್, ಮಳೆ ಬಂದಂಗೆ ಉಳುಮೆ ಮಾಡಬೇಕು. ರಾಗಿ ಬೆಳೆಯೋದ್ರಿಂದ ಸ್ವಲ್ಪ ಕಳೆ ಉಡ್ಸಿ ಕಳೆ ಪ್ರಮಾಣ ಕಡಿಮೆ ಮಾಡಬೇಕು. ಕಳೆ ಪ್ರಮಾಣ ಕಡಿಮೆ ಮಾಡಲಿಲ್ಲ ಅಂದ್ರೆ ರಾಗಿ ಜೊತೆನೇ ಕಳೆ ಬಂದು ರಾಗಿ ಇಳುವರಿ ಕಡಿಮೆ ಕುಂಠಿತಾಗತ್ತೆ. ಸ್ವಲ್ಪ ನಿಧಾನವಾಗಿ ನೋಡಿ, ಸ್ವಲ್ಪ ಕಳೆ ಎಲ್ಲ ಹುಟ್ಟಿದ ಮೇಲೆ ಅದನ್ನು ಉಳುಮೆ ಮಾಡಿ ಕಳೆ ಸ್ವಲ್ಪ ಕಡಿಮೆ ಆಯ್ತು ಒಂದು ಹಂತದಲ್ಲಿ ನಾವು ತೊಳಿಕೆ ಮಾಡಬೇಕು. ಯಾಕೆ ಅಂತರ್ಬೇಸಾಯ ಏನಿರಲ್ವಲ್ಲ, ಅದರಿಂದ ಆ ಥರ ಮಾಡೋದ್ರಿಂದ ಅಷ್ಟೇ ರಾಗಿ ಬೆಳೆ ಸಕ್ಸಸ್ ಆಗೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಕಳೆ ಅದು 2 ಒಟ್ಟಿಗೆ ಆದರೆ ಅಂತ ಇಳುವರಿ ಬರಲ್ಲ, ಕಳೆನೇ ಜಾಸ್ತಿಯಾಗಿ ಬೆಳೆ ಹಾಳಾಗುತ್ತೆ. ಈಗ ಕಳೆಯನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸಾರಿ ಉಳುಮೆಯನ್ನ ಮಾಡಬೇಕಾಗುತ್ತೆ ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ? ಅದೇ ಸರ್, ಮುಂಗಾರಿನಿಂದ ಒಂದು 4-5 ಸಲ ಉಳುಮೆ ಮಾಡಲೇಬೇಕು. ಪ್ರತಿ ಅದಕ್ಕೂ ಕಳೆ ಬಂದಂಗೆ ಉಳುಮೆ ಮಾಡ್ತಾ ಕಳೆ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಬೀಜ ಬಿತ್ತನೆ ಮಾಡಬೇಕಾದ್ರೂ ಕೂಡ ಬೀಜನ ನಾವು ಇಲ್ಲ ಕ್ಲೀನಿಂಗ್ ಮಿಲ್ ಎಲ್ಲ ಮಿಲ್ ಮಾಡಬೇಕು, ಇಲ್ಲಾಂದ್ರೆ ನಾವು ಮನೇಲಿ ಒಂದ್ರಿ ಬರುತ್ತೆ, ಒಂದ್ರಲ್ಲಿ ಒಂದ್ರ ಸೀರೆ ಕಳೆ ಬೀಜ ಎಲ್ಲ ಉದುರೋಗುತ್ತೆ, ಆ ಪ್ರಮಾಣನೂ ಕೂಡ ಕಡಿಮೆ ಮಾಡಬಹುದು. ಡೈರೆಕ್ಟ್ ಸೋಯಿಂಗ್ ಮಾಡಿದ್ರೆ ಅದು ಕಳೆ ಮತ್ತೆ ತೊಳೆದಂಗಾಗುತ್ತೆ. ಅಲ್ಲಿ ಒಂದ್ರ ಸರದಿಂದ 4% ಕಳೆ ಇಲ್ಲೇ ಬೀಜದ್ರೆ ಉದುರೋಗುತ್ತೆ. ಆ ತರ ಮಾಡಿ ತೊಳೆಯೋಕೆ ಮಾಡೋದ್ರಿಂದ ಸ್ವಲ್ಪ ಕಳೆ ಪ್ರಮಾಣ ಕಡಿಮೆ ಮಾಡಬಹುದು. ಆಮೇಲೆ ಅಂತಂತವಾಗಿ ಉಳುಮೆ ಮಾಡ್ತಾ ಇರಬೇಕು. ಕಳೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋವರೆಗೂ ಉಳುಮೆ ಮಾಡ್ತಾ ಇರಬೇಕು. ಆಮೇಲೆ ಅದನ್ನ ತೊಳಿಬೇಕು ರಾಗಿನ. ಆವಾಗ್ಲೇ ನಿಮಗೆ ಬೆಳೆ ಉತ್ತಮವಾದ ಬೆಳೆ ಬರೋದು. ಈಗ ಉಳುಮೆಯನ್ನ ಟ್ರ್ಯಾಕ್ಟರ್ ಅಲ್ಲೇ ಮಾಡ್ತೀರಾ ಅಲ್ವಾ? ಹೌದು ಸರ್, ಮುಂಚೆ ಎರಡು ಜೊತೆ ಎತ್ತಿಟ್ಕೊಂಡದ್ದು ಮನೇಲಿ. ಇತ್ತೀಚೆಗೆ ನಾವು ಯಂತ್ರದ ಮೇಲೆ ಅವಲಂಬನೆ ಆಗಿದ್ದೀವಿ. ನಾವು ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡ್ತಾ ಇದೀವಿ. ಈಗ ನಮ್ದು ಸ್ವಂತ ಟ್ರ್ಯಾಕ್ಟರ್ದಿಂದ ಸಮಸ್ಯೆ ಇಲ್ಲ. ಈಗ ಉಳುಮೆ ಮಾಡೋ ದನಗಳು ಇಲ್ಲ, ಹಸುಗಳು, ನಾಟಿ ಹಸು ಮನೆಗೆ ಆ ತರ ಸಾಕಿದೀವಿ ಸರ್. ಯಂತ್ರದ ಮೇಲೆ ಡಿಪೆಂಡ್ ಆಗಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಅದೇ ಸರ್, ಆಳಿನ ಪ್ರಮಾಣ ಕೊರತೆ ಆಯ್ತು. ಆಳು ಕೆಲಸ ಮಾಡೋಂಥ ಶ್ರಮ ಮಾಡೋಂಥ ಜನ ಇಲ್ಲ. ಆಮೇಲೆ ಆಳುಗಳಿಗೆ ಹಣ ತುಂಬ ದುಬಾರಿ. ದುಬಾರಿಯಾಗಿ ದುಡ್ಡು ಕೊಟ್ಟರು ಕೂಡ ಸಮಯಕ್ಕೆ ತಕ್ಕನೆ ಬಂದು ಮಾಡೋಂಥ ಜನ ಇಲ್ಲ. ಅಷ್ಟು ಶ್ರದ್ಧೆ ವಹಿಸಿ ಕೆಲಸ ಮಾಡೋಂಥ ಜನ ಭಾಳ ಕಡಿಮೆ. ಇವಾಗ ಏನು ಇವತ್ತಿನ ತಕ್ಕನಾಗಿ ನಾವೇ ಯಂತ್ರಗಳ ಮೇಲೆ ಅವಲಂಬನೆ ಆಗಬೇಕು, ಅದನ್ನೇ ಕತೆ ಅಳವಡಿಸ್ಕೋಬೇಕು ಅಂತೇಳಿ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ ಇವಾಗ. ಇವಾಗ ಅದು ಮಾಡ್ಕೊಂಡ್ರೆ ಸರ್ ಮಾಡೋಕ್ಕಾಗೋದು ಆರಂಭನ. ಇಲ್ಲಾಂದರೆ ಹಿಂದಿನ ಥರನೇ ಎತ್ತು ಗಾಡಿ ಅದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಈಗ ಅಷ್ಟು ಫಾಸ್ಟ್ ಇರಬೇಕು, ಎಷ್ಟು ಫಾಸ್ಟ್ ಇರ್ತೀವಿ ಅಷ್ಟು ಬೇಗ ಬೇಗ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಸರ್. ಬೇಕೇ ಬೇಕು ಯಂತ್ರಗಳು, ಇಲ್ಲಾಂದ್ರೆ ಭೂಮಿ ಕೆಲಸ ಮಾಡೋಕ್ಕಾಗಲ್ಲ. ಯಂತ್ರಗಳೇ ಮುಖ್ಯ ಈಗ. ಹೌದು, ಯಂತ್ರಗಳು ಕೃಷಿಗೆ ಬೇಕೇ ಬೇಕು, ಇಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಸರ್. ಈಗ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿ ನೀವು ರಾಗಿನೂ ಚೆಲ್ತೀರಾ ಹೇಗೆ? ನಾವು ಈಗ ಎತ್ತಲೇನು ರಾಗಿ ಚೆಲ್ಲಲ್ಲ, ಎಲ್ಲ ಟ್ರ್ಯಾಕ್ಟರ್ ಅಲ್ಲೇ ಚೆಲ್ಲೋದು. ಭೂಮಿ ಎಲ್ಲ ಮಟ್ಟುವ ಚೆನ್ನಾಗಿ ಅದು ಆದ್ಮೇಲೆ ಒಂದ್ ಕಡೆಯಿಂದ ತೊಳೆದು ಅದನ್ನ ಕಲ್ಟಿವೇಟರ್ ಎಲ್ಲಾರ ಉಳುಮೆ ಮಾಡಬಹುದು. ಇಲ್ಲ ಅಲ್ಬೇದ್ರೆ ಅಲ್ಬೇನಾರು ಹೊಡೆದ್ಬಿಟ್ಟು ಅದ್ರ ಮೇಲೆ ಮೇನ್ ಹಿಂದೆ ಯಾವ ತರ ಮಾಡ್ತದ್ದು, ಬೇವಿನ ಮರ ಸೊಪ್ಪು ಕಟ್ಟಿ ಸೊಪ್ಪು ಹೊಡಿಬೇಕು ಸರ್. ಒಂದೆರಡು ಸಲ ಸೊಪ್ಪು ಹೊಡೆಯೋದ್ರಿಂದ ಭೂಮಿಗೆ ಕೀಟನಾಶಕನು ಸ್ಪ್ರೇ ಮಾಡ್ದಂಗಾಗತ್ತೆ, ಅದು ಬೀಜ ಪ್ರಮಾಣನು ನೀಟಾಗಿ ಉಟ್ಟಾಣಿಕೆ ಬರುತ್ತೆ. ಆ ತರ ಮಾಡಿದ್ರೆ ರಾಗಿ ಉತ್ತಮ ಉತ್ತಮವಾದ ಬೆಳೆ ಬರುತ್ತೆ. ಸೊಪ್ಪು ಹೊಡೆಯೋದು ಅಂತಂದ್ರೆ ಏನು, ಯಾವ ಸೊಪ್ಪನ್ನು ಬಳಸ್ತೀರಾ ಮತ್ತೆ ಯಾಕೆ ಅದನ್ನ ಮಾಡ್ಬೇಕು ಸರ್? ಅದು ಏನಾಗುತ್ತೆ, ಉಳುಮೆ ಮಾಡಿದ್ರೆ ಭೂಮಿ ಮೇಲ್ಗಡೆ ಲೂಸ್ ಇರುತ್ತೆ, ಮಟ್ಟ ಇರಲ್ಲ. ಅದು ಮಟ್ಟವಾಗಿ ಆಗ್ಬೇಕು, ಭೂಮಿ ಬೀಜ ಎಲ್ಲ ನೀಟಾಗಿ ಮುಚ್ಕೋಬೇಕು ಅಂದ್ರೆ ಬೇವು ಇರುತ್ತಲ್ಲ ಸರ್, ಬೇವು ಕಹಿ ಬೇವು ಬರುತ್ತೆ. ಕಹಿ ಬೇವಿನ ಸೊಪ್ಪನ್ನು ಕಟ್ ಮಾಡಿ ಅದನ್ನ ಕಟ್ಟಿಬಿಟ್ಟು ಒಡದೇ ಅದರಿಂದ ಕೀಟನಾಶಕ ಸ್ಪ್ರೇ ಮಾಡಿದಂಗಾಗತ್ತೆ. ಆಮೇಲೆ ಬೀಜನೂ ಹುಟ್ಟಾಣಿಕೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಹುಟ್ಟಿ ಬೆಳೆ ಉತ್ತಮವಾಗಿ ಬರುತ್ತೆ ಸರ್. ಹೇಗೆ ಅದನ್ನ ಸೊಪ್ಪನ್ನ ಹೇಗೆ ಕಟ್ಟೋದು ಮತ್ತೆ ಎಲ್ಲಿ ಕಟ್ಟೋದು, ಎಷ್ಟು ಪ್ರಮಾಣದಲ್ಲಿ ಕಟ್ಟಬೇಕು? ಸ್ವಲ್ಪ ದಟ್ಟವಾಗಿ ದಪ್ಪವಾಗಿ ಕೊಂಬೆಗಳು ಕಟ್ಟಿ ಹಿಂದ್ಗಡೆ ಏನ್ ಕಟ್ಟಿಬಿಟ್ರಿಗೆ ಅಡ್ಡಡ್ಡ ದಡಿ ಹಾಕ್ಬಿಟ್ಟು ಅದಕ್ಕೆ ಕಟ್ಟಿಬಿಟ್ಟು ಅದೇನೇನು ಮಾಮೂಲಿ ಅದಕ್ಕೆ ಕಟ್ಟಿಬಿಟ್ಟು ಓಡಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ನಿಧಾನ ಹೊಡೆದ್ರೆ ಅದೆಲ್ಲ ಒಂದ್ ಎರಡು ಸಲ ಹೊಡೆದ್ಬಿಟ್ರೆ ಎಲ್ಲ ನೀಟಾಗಿ ಮಟ್ಟ ಆಗುತ್ತೆ, ಮನೆ ಮನೆ ತರ ಆಗುತ್ತೆ ಸರ್. ಅವಾಗ ಅದು ತುಂಬಾ ಚೆನ್ನಾಗಿ ಹುಟ್ಟಾಣಿಕೆ ಬಹಳ ಚೆನ್ನಾಗಾಗುತ್ತೆ ಸರ್. ಅವಾಗ್ಲೇ ಬೆಳೆ ಉತ್ತಮ ಬರೋದು. ಅದು ಬೇವು ಅಂದ್ರೆ ಕೀಟನಾಶಕ ಅಂಶ ಇರುತ್ತಲ್ಲ ಸರ್, ಸೊಪ್ಪು ಅದು ಭೂಮಿ ಮೇಲೆ ಓಡಾಡಿದಷ್ಟು ಅದಕ್ಕೆ ಕೀಟನಾಶಕ ಸ್ಪ್ರೇ ಮಾಡ್ದಂಗೆ ಉತ್ತಮವಾಗಿ ಬೆಳೆ ಬರುತ್ತೆ ಸರ್. ರಾಗಿಯನ್ನ ಚೆಲ್ಲ ಅಂತದ್ದು ಹೇಗೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಚೆಲ್ಬೇಕು? ಅದೇ ಸರ್, ಇದು ಬಿತ್ತದಕ್ಕಿಂತಲೂ ಹೆಚ್ಚುವರಿಯಾಗಿ ತೊಳಿಕೆ ಮಾಡಬೇಕು. ಈಗ ಒಂದ್ ಎಕರೆಗೆ ಸರ್ಕಾರದವರು 5 kg ಅಂತಾರೆ, ನಾವು 10-15 kg ತೊಳಿಕೆ ಮಾಡ್ತೀವಿ. ಯಾಕೆಂದ್ರೆ ಅಲ್ಲವೇ ಒಂದ್ 2-3 ಸಲ ಹೊಡಿಬೇಕು. ಕಳೆ ಜೊತೆ ರಾಗಿನೂ ಹೊರಟೋಗುತ್ತೆ. ಇದು ಅಂತರ್ಬೇಸಾಯ ಅಂದ್ರೆ ಮಧ್ಯ ಮಾತ್ರ ಹೊಡೆಯುತ್ತೆ. ಇದು ಕಲ್ಟಿವೇಟರ್ ಹೊಡೆಯೋದ್ರಿಂದ ಅಲ್ಲವೇ ಹೊಡೆಯೋದ್ರಿಂದ ರಾಗಿ ಪ್ರಮಾಣನು ಹೋಗುತ್ತೆ, ಕಳೆ ಪ್ರಮಾಣವೂ ಕಡಿಮೆ ಆಗುತ್ತೆ. ಹಂಗಾಗಿ ತೊಳಿಕೆ ಮಾಡಬೇಕಾದ್ರೆ ರಾಗಿ 1-3 times ತೊಳಿಬೇಕು. ರಾಗಿನ ಹೆಚ್ಚು ಪ್ರಮಾಣದ ತೊಳಿಕೆ ಮಾಡೋದ್ರಿಂದ ಅದು ಒಲ್ಬೆ ಹೊಡೆಯೋದ್ರಿಂದ ಅದು ಪ್ರಮಾಣ ಕಡಿಮೆ ಆಗುತ್ತಲ್ಲ, ಅದರಿಂದ ಸ್ವಲ್ಪ ದಟ್ಟವಾಗಿ ರಾಗಿ ತೊಳಿಬೇಕು. ಅದು 3-4 times ಅಲ್ಬೆ ಹೊಡೆಯೋದ್ರೊಳಗೆ ಅದು ಮಾಮೂಲಿ ಏನು ಬಿತ್ತನೆ ಹಂತಕ್ಕೆ ಅದು ನಿಂತ್ಕೊಳತ್ತೆ, ತೆಳುವಾದಷ್ಟು ರಾಗಿ ಹೊಡ್ತಾ ಬರುತ್ತೆ. ತುಂಬಾ ಉತ್ತಮವಾದ ಬೆಳೆ ಬರುತ್ತೆ ಸರ್, ಬಹಳ ಚೆನ್ನಾಗಿ ಬರುತ್ತೆ ರಾಗಿ. ಏನು ನಾವು ಅವರು ಸಾಲಕ್ಕಿರೋರ್ಗೆ ನಾವು ಸರಿಸಾಟಿ ಏನಿಲ್ಲ, ಅವ್ರಿಗಿನ್ನೇ ಕಡಿಮೆ ಬೆಳೆ ಬೆಳೆಯಲ್ಲ, ಅವ್ರಿಗಿನ್ನ ತುಂಬಾ ಚೆನ್ನಾಗಿ ಬೆಳೆ ಬರುತ್ತೆ. ಅದು ಆ ತರ ಮೆಥಡ್ ಅಲ್ಲಿ ಬಳಕೆ ಮಾಡ್ಬೇಕು ಸರ್. ಈಗ ರಾಗಿ ಎಲ್ಲರೂ ಚೆಲ್ಬೋದು ಅಥವಾ ಅದಕ್ಕೆ ಪರಿಣಿತಿ ಇರಬೇಕು ಹೇಗೆ? ಸ್ವಲ್ಪ ಅನುಭವ ಇರೋದಾದ್ರೆ ಒಳ್ಳೇದು. ಎಂತೆಂತರ ತೊಳೆದ್ರೆ ಮಧ್ಯೆ ಗ್ಯಾಪ್ ತೊಳೆಯೋದ್ರಿಂದ ಆ ಜಾಗಗಳು ಖಾಲಿ ಉಳಿಯುತ್ತೆ. ಅದಕ್ಕೆ ಸ್ವಲ್ಪ ಅನುಭವಸ್ತ್ರ ತೊಳೆಯೋದ್ರಿಂದ ಉತ್ತಮವಾಗಿ ಎಲ್ಲ ಕಡೆ ಬೀಳತ್ತರ. ಸ್ವಲ್ಪ ಅನುಭವ ಇರೋರು ಮಾಡೋದು ಒಳ್ಳೇದು ಸರ್, ತೊಳಿಕೆ ಮಾತ್ರ. ಇನ್ನು ಉಳಿದದ್ದು ಬಿಡಿ, ಗೊಬ್ಬರ ಪಬ್ಬರ ಹಾಕೋದು ಯಾರು ಬೇಕಾದ್ರು ಹಾಕಿರೋ ನಡೆಯುತ್ತೆ, ಹೆಚ್ಚು ಕಡಿಮೆ ಆದ್ರೂ. ಇದು ಬೀಜ ಮಾತ್ರ ಒಂದು ಸಮ ಪ್ರಮಾಣದಲ್ಲಿ ಬೀಳತ್ತರನೇ ಹಾಕ್ಬೇಕು, ಅದೇ ಉತ್ತಮವಾಗಿ ಮೆಥಡ್. ಈಗ ರಾಗಿ ಚೆಲ್ಲುವಾಗ್ಲೇ ನೀವು ಗೊಬ್ಬರ ಕೂಡ ಹಾಕ್ತೀರಾ ಹೇಗೆ? ಇಲ್ಲ ಸರ್, ರಾಗಿ ಫಸ್ಟ್ ತೊಳಕೈ ಮಾಡ್ತೀವಿ, ಅದ್ರ ಮೇಲೆ ಗೊಬ್ಬರ ತೊಳೆಯೋದು. ಅದು ಎರಡು ಮಿಕ್ಸ್ ಅಲ್ಲಿ ಮಾಡಕ್ ಹೋದ್ರೆ ಬೀಜ ಗೊಬ್ಬರ ವ್ಯತ್ಯಾಸ ಆಗುತ್ತೆ. ಮೊದಲು ಏನು ಬೀಜನ ತೊಳಿಬೇಕು, ಆಮೇಲೆ ಗೊಬ್ಬರ ಹೆಚ್ಚು ಕಡಿಮೆ ಆದ್ರೂ ನಡೀತಿ. ಬೀಜ ಒಂದು ಪ್ರಮಾಣದಲ್ಲಿ ಅನುಭವಿಸ್ತರೆ ತೊಳಿಬೇಕು, ಅದೇ ಉತ್ತಮ ಕೆಲಸ. ಎಷ್ಟು ಗೊಬ್ಬರ ಹಾಕ್ತೀರಿ? ಏನ್ ಮಂದೆ ಮಾಡ್ತಿರ್ತೀವಿ, ಕುರಿ ಮಂದೆ. ನಮ್ ಕಡೆ ಎಲ್ಲ ಕುರಿ ನಮಗೆ ಸಿಗ್ತಾರೆ ಸಾಕಷ್ಟು. ಕುರಿ ಮಂದೆ ನಿಲ್ಸೋದ್ರಿಂದ ರಾಸಾಯನಿಕ ಗೊಬ್ಬರ ಕಡಿಮೆ, ಏನು ಹಾಕ್ಬೇಕು ಹಾಕ್ತೀವಿ ಅಷ್ಟೇ. ಚೆನ್ನಾಗಿ ಕುರಿ ಮಂದೆ ನಿಮಗೆ ಕರೆ ಕುರಿ ಸಿಗೋದ್ರಿಂದ, ತೆಂಗುಗೂ ಅಷ್ಟೇ, ತೆಂಗು ಅಡಿಕೆಗೆಲ್ಲ ಪ್ರತಿ ವರ್ಷ ಕುರಿ ಮಂದೆ ಮಾಡೋದ್ರಿಂದ ರಾಸಾಯನಿಕ ಏನು ಬಳಕೆ ಮಾಡಲ್ಲ. ಇದಕ್ಕೂ ಸ್ವಲ್ಪ ಕಡಿಮೆ ಪ್ರಮಾಣದ ರಾಗಿಗೆ ರಾಸಾಯನಿಕ ಬಳಸ್ತೀವಿ, ಕಡಿಮೆ ಪ್ರಮಾಣ. ಅತ್ಯಂತ ಕಡಿಮೆ ಒಂದೇ ಸರಿ ಹಾಕ್ತಾರೋ ಗೊಬ್ಬರ ಇನ್ನೊಂದ್ಸರಿ ಹಾಕ್ತಾರೆ? ಇಲ್ಲ ಸರ್, ಒಂದ್ಸಲ ತೊಳಕೆ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ತಿವಿ, ಆಮೇಲೆ ಮೇಲ್ ಗೊಬ್ಬರನ ಸ್ವಲ್ಪ ಸುಮಾರಾಗಿ ಹಾಕ್ತಿವಿ ಅಷ್ಟೇ, ಎರಡ್ ಸಲ ಹಾಕ್ಯಂತೀವಿ ಅಷ್ಟೇ. ಈಗ ರಾಗಿ ಚೆಲ್ಲಿದ ಮೇಲೆ ಎಷ್ಟು ದಿವಸ ಆದ್ಮೇಲೆ ಹಲಬೆ ಹೊಡಿಬೇಕು ಸರ್? ಕಡಿಮೆ ಅಂದ್ರೆ ಈಗ ಎತ್ತಲು ಹೊಡೆಯೋದಾದ್ರೆ 15 ದಿವಸಕ್ಕೆ ಮಾಡಬೇಕು. ಈಗ ಯಂತ್ರಗಳಲ್ಲಿ ಕೆಲಸ ಮಾಡೋದ್ರಿಂದ 20-25 ದಿನಕ್ಕೆ ಮೊದಲನೇ ಹಲಬೆ ಹೊಡಿಬೇಕು, ಮತ್ತೆ ಅದ್ರ ಮೇಲೆ ಇನ್ನೊಂದು ವಾರ ಬಿಟ್ಟು ಅಲ್ಲಿಗೆ 1.5 ತಿಂಗಳು 1.75 ತಿಂಗಳೊಳಗೆ 3 ಸಲ 4 ಸಲ ಹಲಬೆ ಹೊಡೆದು ಅದನ್ನ ನಿಲ್ಲಿಸಬೇಕು. ಅಷ್ಟೊತ್ತಿಗೆ ರಾಗಿ 1.5 ಅಡಿ ಬೆಳವಣಿಗೆ ಆಗಿರುತ್ತೆ. ಆಮೇಲೆ ಏನು ಮಾಡಕ್ ಬರಲ್ಲ ಸರ್, ಅದು 1.5 ತಿಂಗಳೊಳಗೆ ಏನು ವ್ಯವಸಾಯ ಮಾಡ್ತೀವೋ ಅಷ್ಟೇನೆ. ಸಾಲ್ ಮಾಡೋದಾದ್ರೆ 1.5 ತಿಂಗಳ ಮೇಲೆ ಮಾಡಬಹುದು. ಇದು ಟ್ರ್ಯಾಕ್ಟರ್ ಅಲ್ಲಿ ಓಡಾಡೋದ್ರಿಂದ ಅದು ಆಮೇಲೆ ಇದೆ ತೀರಾ ವೇಸ್ಟ್ ಆಗುತ್ತೆ. 1.5 ತಿಂಗಳೊಳಗೆ ಮುಗಿಸ್ಬೇಕು ಆರಂಭನ. ಈಗ ಹಲ್ಬೆನ ಕೂಡ ನೀವು ಟ್ರ್ಯಾಕ್ಟರ್ ಅಲ್ಲಿ ಹೊಡಿತೀರಲ್ವಾ? ಹೌದು ಸರ್, ಕಬ್ಬಣದ ಹಲ್ಬೆ ಮಾಡಿಸಿ ಹಲ್ಬೆನು ಕೂಡ ಟ್ರ್ಯಾಕ್ಟರ್ ಅಲ್ಲಿ ಹೊಡಿಸೋದು. ಅದು ಅದಕ್ಕಿಂತಾನೆ ಈಗ ಮಾಡಿದಾರಲ್ಲ ಸರ್, ಇನ್ನೇನು ಮುಚ್ಚಬೇಕಾರೆ ಏನು ಹಲ್ಬೆ ಹೊಡೆದಿರ್ತೀವಿ ಅದೇ ಹಲ್ಬೆನ ರಾಗಿ ಕಳೆ ಕಂಟ್ರೋಲ್ ಮಾಡೋಕ್ಕೂ ಕೂಡ ಒಡೆಯೋದು. ರಾಗಿನೂ ಕಂಟ್ರೋಲ್ ಆಗುತ್ತೆ, ಕಳೆನು ಕಂಟ್ರೋಲ್ ಆಗಿ ಎರಡು ಉತ್ತಮವಾಗಿ ಬೆಳೆ ಬರುತ್ತೆ. ಈಗ 20 ದಿವಸ ಅಂತ ಅಂದ್ರೆ ರಾಗಿ ಎಲ್ಲ ಹುಟ್ಟಿರುತ್ತೆ, ಸಣ್ಣ ಸಣ್ಣ ಗಿಡಗಳಾಗಿರುತ್ತೆ, ನೀವು ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸಾಡಿದಾಗ ತೊಂದರೆ ಆಗೋದಿಲ್ಲ ಬೆಳಗ್ಗೆ? ಆತರ ಏನು ಆಗಲ್ಲ ಸರ್, ಅದು ಏನು ಮುರ್ಕೊಂಡ್ರೂ ಕೂಡ ಮತ್ತೆ ಅದೇಳುತ್ತೆ. ಅದೇನು ಬಡ್ಡೆ ಮುರ್ಕೊಂಡ್ರೆ ಇನ್ನು ಬಡ್ಡೆಯಿಂದ ಇನ್ನು ಜಾಸ್ತಿ ಚಿಗುರುತ್ತೆ ಹೊರತು ಅದು ತೆಂಡೆ ಉಯ್ಕೊಂಡಂಗೆ ಬರುತ್ತೆ ಗಿಡ. ಅದು ಮುರ್ಕೊಂಡ್ರೆ ತಪ್ಪೇನಾಗಲ್ಲ ಸರ್, ಯಾವ ತರ ನಷ್ಟ ಏನಾಗಲ್ಲ. ಅದು ರಾಗಿ ಮುರಿದಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ, ಅದು ಇನ್ನು ತೆಂಡೆ ಓಡ್ಕೊಂಡಂಗೆ ಬರುತ್ತೆ, ಏನು ನಷ್ಟವಂತೂ ಆಗಲ್ಲ. ಯಾವ ಕಾರಣಕ್ಕೂ ಗಾಡಿ ಟ್ರ್ಯಾಕ್ಟರ್ ಓಡಾಡೋದ್ರಿಂದ ಏನು ಆಗಲ್ಲ. ನಮ್ಮ ಅನುಭವ ಇದು, ನಾವು ನೋಡ್ತಾ ಇದ್ದೀವಿ 3 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಏನು ನಷ್ಟವಂತೂ ಇಲ್ಲ, ತುಂಬಾ ಉತ್ತಮವಾಗಿ ಬರುತ್ತೆ. ಈಗ 3-4 ಸರಿ ಹಲಬೆ ಹೊಡಿಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸಗಳ ಅಂತರ ಇರಬೇಕು ಒಂದ್ಸರಿ ಹೊಡೆಯೋದಕ್ಕಿಂತ ಮತ್ತೆ ಇನ್ನೊಂದ್ಸರಿ ಹೊಡೆಯೋದಕ್ಕಿಂತ? ಅದೇ ಸರ್, 1-1 ವಾರ ಅಂತ ಇಟ್ಕೊಂಡು ಹೊಡೆಯೋದು ಒಳ್ಳೇದು. ಮೊದಲನೇದು 20-25 ದಿವಸ ಕೊಡಿದ್ರೆ ಮತ್ತೊಂದು ವಾರ ಬಿಟ್ಟು, ಆಮೇಲೆ ಮಳೆ ಯಾವ ತರ ಬರುತ್ತೆ ಅದನ್ನು ನೋಡ್ಕೋಬೇಕು. ಮಳೆ ಚೆನ್ನಾಗಿ ಬೆಳೆ ಇನ್ನು ಉತ್ಕೃಷ್ಟವಾಯ್ತು ಅಂದಾಗ ಕಳೆ ಜಾಸ್ತಿ ಐತೆ, ಇನ್ನೂ ಒಂದ್ಸಲ ಹೊಡೆದು ತಪ್ಪೇನಾಗಲ್ಲ. ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬೆಳೆನ ಯಾವ ತರ ಮಾಡ್ಬೇಕು ಅಂತೇಳಿ, ಆ ತರ ಮಾಡಿದ್ರೆ ಅನುಕೂಲತೆ ಇರುತ್ತೆ ಸರ್. ಈ ಹಲಬೆ ಹೊಡೆಯೋದ್ರಿಂದ ಒಂದು ಕಳೆ ನಿಯಂತ್ರಣ ಆಗುತ್ತೆ, ಅದ್ರ ಜೊತೆಗೆ ಬೇರೆ ಏನೇನು ಅನುಕೂಲ ಆಗುತ್ತೆ? ಅದೇ ಸರ್, ರಾಗಿ ದಟ್ಟ ಇರೋದು ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ನಿಂತ್ಕೊಳ್ಳುತ್ತೆ, ಸೊಸಿ ರಾಗಿ ತರ ಆಗುತ್ತೆ ಸರ್. ಅದು ಏನು ಹಿಂದೆ ಗುಣಿ ರಾಗಿ ಮಾಡಿರಲ್ಲ ಆ ತರ ತೊಳಿಕೆ ರಾಗಿ ಆಗುತ್ತೆ. ಅದು ಅಷ್ಟು ಬೆಳವಣಿಗೆನೂ ಬರುತ್ತೆ, ಇಳುವರಿನೂ ಬರುತ್ತೆ. ಏನು ಮುಂಚೆ ಗುಣಗುಣಿ ಹಾಕೋರು ಆಳುಗಳೆಲ್ಲ ಬಿಟ್ಟು ಈ ತೊಳಿಕೆನೂ ಕೂಡ ಗುಣಿ ರಾಗಿ ತರ ಮಾಡ್ಕೋಬಹುದು ಅನ್ನೋದಕ್ಕೆ ಇದೊಂದು ಸತ್ಯ. ಈಗ ಅದಕ್ಕೆ ನೀರಾವರಿ ಹೆಂಗೆ? ಇಲ್ಲ ಸರ್, ನೀರಾವರಿ ಯಾವ್ದಿಲ್ಲ, ಮಳೆ ಆಶ್ರಯದನ್ನೇ ಬೆಳೆ ಬೆಳೆಯೋದು. ರಾಗಿಗೇನು ಯಾವತ್ತೂ ನಾವು ನೀರಾವರಿ ಮಾಡ್ತಿರಲ್ಲ, ಮುಂಚೆ ಎಲ್ಲ ಮಾಡಿವು ಸೊಸಿ ರಾಗಿ ಕೈಲಿ ಹಾಕ್ಸಿ ಅದೆಲ್ಲ ಮಾಡಿವು, ಇವಾಗೇನಿಲ್ಲ, ಮಳೆ ಆಶ್ರಯದಿಂದಲೇ ಮಾಡೋದು. ಉತ್ತಮವಾಗಿ ಬರುತ್ತೆ ಸರ್ ಮಳೆ, ಸಾಕಷ್ಟು ಪರವಾಗಿಲ್ಲ. ರಾಗಿಗೆ ಆಗುವಷ್ಟಂತೂ ಮಳೆ ಬಿದ್ದೇ ಬೀಳುತ್ತೆ, ಬೆಳೆನೂ ಹಾಗೆ ಆಗುತ್ತೆ ಸರ್. ಈಗ ರಾಗಿ ನಾಟಿ ಮಾಡೋದಕ್ಕಿಂತನೂ ಬಿತ್ತನೆ ಮಾಡೋದಕ್ಕಿಂತನೂ ಈ ತರ ಚೆಲ್ಲೋದ್ರಿಂದ ಏನೇನು ಲಾಭ ಅಂತೀರಿ ಸರ್? ನಾಟಿಗೆ ಮತ್ತೆ ತೊಳಿಕೆ ಇವೆರಡಕ್ಕೂ ಹೋಲಿಸ್ಕೊಂಡ್ರೆ ಅದು 90% ಖರ್ಚಾದ್ರೆ ಇದರಲ್ಲಿ ಖರ್ಚೆ ಬರೋದು 10-20% ಖರ್ಚು ಅಷ್ಟೇ. ಏನು ತೊಳೆಯೋದು, ನಾಟಿ ಮಾಡಿಸೋದು 500 ರೂಪಾಯಿ ಕೊಟ್ಟರು ಆಳು ಬರಲ್ಲ, ಅದು ಪ್ರತಿಯೊಂದು ಗುಣಿನೂ ಹಾಕ್ಬೇಕು, ಮತ್ತೆ ಮಳೆ ಇಲ್ಲ ಸತ್ತೋಗುತ್ತೆ. ಇದಂಗಲ್ಲ, ತೊಳಿಕೆ ಮಾಡಿಬಿಟ್ರೆ ಒಂದೇ ಸಲ ಉಟ್ಟಾಣಿಕೆ ಬರುತ್ತೆ, 80% ಉಳಿತಾಯ ಆಗುತ್ತೆ ಸರ್. ಇದು ತೊಳಿಕೆ ಮಾಡೋದ್ರಿಂದ 80% ಹಣ ಉಳಿಯುತ್ತೆ, ಇಳುವರಿ ಒಂದು 5% ಕಡಿಮೆ ಆಗ್ಬೋದು, ಆದ್ರೆ ಈ ಕಡೆ ಹಣ ಸೇವಸ್ ಆಗುತ್ತಲ್ಲ, ಹುಲ್ಲಿನ ಪ್ರಮಾಣ ಇಳುವರಿ ಚೆನ್ನಾಗಿ ಬರುತ್ತೆ ದನಗಳಿಗೆ, ಒಳ್ಳೆ ಹುಲ್ಲಾಗುತ್ತೆ. ಇದು ನಾವು ನಾಟಿ ಮಾಡೋದಕ್ಕಿಂತ ಇದರಲ್ಲಿ ಜಾಸ್ತಿ ಇಳುವರಿ ಬರುತ್ತೆ, ಹುಲ್ಲಿಂದು ಪ್ರಮಾಣ ಜಾಸ್ತಿ, ಒಂದು 20% ರಾಗಿ ಪ್ರಮಾಣ ಕಡಿಮೆ ಆಗ್ಬೋದು. ಉತ್ತಮ ಸರ್ ಇದು, ಅದಕ್ಕೋಸ್ಕರ ಇದು ಉತ್ತಮವಾದ ಕೆಲಸ. ಈಗ ಇದಕ್ಕೆ ನೀವು ಕೊಯ್ಲು ಮತ್ತೆ ಕಟಾವು ಹೇಗೆ ಮಾಡ್ತಾ ಇದ್ದೀರಿ? ಸರ್, ಇತ್ತೀಚೆಗೆ ಕಟಾವು ಮಾಡೋ ವಿಷಯದಲ್ಲಿ ಈಗೇನು ಯಂತ್ರಗಳು ಬಂದಿದ್ದಾವೆ, ಈಗ ನಾವು ಅದನ್ನ ತೊಳಕೆ ಮಾಡಿರೋದು ಕೈಲಿ ಕುಯ್ಯಕ್ಕಾಗಲ್ಲ ಸರ್, ಅದಕ್ಕೆ ತುಂಬಾ ಜನ ತಗೊಳತ್ತೆ, ಹಂಗಾಗಿ ಈಗ ಯಂತ್ರಗಳ ಮೇಲೆ ಅವನಿಗೆ ಆಗಿದೀವಿ. ಏನು ಈಗ ಯಂತ್ರಗಳು ಬಂದವೆ, ಈಗ ಅದನ್ನ ಬಿಟ್ಬಿಟ್ರೆ ಅವರೇ ಎಲ್ಲ ಕಟ್ ಮಾಡಿ ಒಕ್ಕಣೆ ಮಾಡಿ ರೆಡಿ ಆಗುತ್ತೆ, ರಾಗಿನೂ ರೆಡಿ ಆಗುತ್ತೆ, ತುಂಡ್ಸಂಗಿಲ್ಲ. ಹುಲ್ಲು ಕಟ್ಟಕ್ಕೂ ಈಗ ಯಂತ್ರ ಬಂದಿದೆ, ಹುಲ್ಲು ಹೊರೆ ಕಟ್ಟಿಸ್ತೀವಿ, ಅದನ್ನ ರಾಗಿ ಅಲ್ಲೇ ಬಿಸಿಲಲ್ಲಿ ಹಾಕಿ ಒಣಗಿಸಿ ಮತ್ತೆ ಇನ್ನೊಂದ್ಸಲ ತೂರಿ ತಗೊಂಡ್ಬಂದು ಮನೆಗೆ ಹಾಕೋಣದು ಅಷ್ಟೇ ಸರ್. ಈಗೊಂದು ಕೆಲಸದಂತೆ ಮುಂಚೆ ತರ ಅಷ್ಟೆಲ್ಲ ಶ್ರಮ ಇಲ್ಲ ಸರ್, ಈಗ ಬಹಳ ಫಾಸ್ಟ್ ಆಗುತ್ತೆ ಕೆಲಸ, ಚೆನ್ನಾಗಾಗುತ್ತೆ ರಾಗಿ ಕೆಲಸ, ಈಸಿ. ಈ ಚೆಲ್ಲುವ ಪದ್ಧತಿಯಲ್ಲಿ ಇಳುವರಿ ಹೇಗಿರುತ್ತೆ? ಚೆಲ್ಲುವ ಪದ್ಧತಿಯಲ್ಲಿ ಗುಣಿ ರಾಗಿನಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಆದ್ರೂ ಉತ್ತಮ ಸರ್. ಅದು ಖರ್ಚು ವೆಚ್ಚ ನೋಡ್ಕೊಂಡ್ರೆ ಇದೇ ಉತ್ತಮ, ತೊಳಿಕೆನೇ ಉತ್ತಮ. ಶ್ರಮನೂ ಕಡಿಮೆ ಆಗುತ್ತೆ, ಸಮಯನೂ ಉಳಿಯುತ್ತೆ, ಇದರಲ್ಲಿ ಇದೇ ಉತ್ತಮ. ಅದಕ್ಕೆ ಇಳುವರಿ 8 ಚೀಲ ಜಾಸ್ತಿ ಬರಬಹುದು, ಖರ್ಚು ಲೆಕ್ಕ ಹಾಕಿಂಡ್ ಅದು 1.5 ಪಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಇದು ಖರ್ಚು ಕಡಿಮೆ ಆಗೋದ್ರಿಂದ ತೊಳಕೆನೇ ಉತ್ತಮ ಇವತ್ತಿನ ಕಾಲಕ್ಕೆ. ಇದನ್ನ ರೈತರು, ಎಲ್ಲ ರೈತರು ಅಳವಡಿಸಿದ್ರೆ ತುಂಬಾ ಉತ್ತಮವಾಗಿ ಸಮಯ ದುಡ್ಡು ಎಲ್ಲ ಉಳ್ಕೊಳತ್ತೆ ಸರ್. ಈ ಚೆಲ್ಲ ಪದ್ಧತಿಯಲ್ಲಿ ಯಾವ ತಳಿ ರಾಗಿಯನ್ನ ಬೆಳೀತಾ ಇದಾರೆ ನೀವು? ಸರ್, ಈಗ ನಮ್ದು ಹೈಬ್ರಿಡ್ ವೆರೈಟಿ ಅದು MN 365 ಅಂತೇಳಿ, ಅದು ಬೀಜ ಮಾಡ್ಕೊಂಡು ನಾವೇನೆ ಅದನ್ನ ಹೆಚ್ಚಿನ ಪ್ರಮಾಣದ ಮಾಡತ್ತರ ಮಾಡ್ಕೊಂಡಿದೀವಿ. ಅದನ್ನ 365 ಬೆಳೀತಾ ಇರೋದು, ಸುಮಾರು 3 ವರ್ಷದಿಂದ ಅದನ್ನೇ ತುಳಿತಾ ಇದೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಹುಲ್ಲು ತುಂಬಾ ಚೆನ್ನಾಗಿ ಬರುತ್ತೆ, ರಾಗಿನೂ ಒಳ್ಳೆ ಇಳುವರಿ ಬರುತ್ತೆ, ತುಂಬಾ ಚೆನ್ನಾಗಿದೆ ಸರ್. ಊಟಕ್ಕೂ ಕೂಡ ಕೆಂಪು ಕಲರ್ ಇರುತ್ತೆ ರಾಗಿ, ಊಟನು ತುಂಬಾ ಚೆನ್ನಾಗಿರುತ್ತೆ, ಬಾಳಕ್ಕೆಗೆ ಬಹಳ ಸೂಪರ್, ಬಹಳ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಸರ್. ಈ ಪದ್ಧತಿಯಲ್ಲಿ ನೀವೇನು ಬೆಳೀತಾ ಇದ್ದೀರೋ ಈ ಪದ್ಧತಿಯನ್ನ ಯಾರಾದ್ರೂ ನೋಡಿ ಅವರು ಕೂಡ ಅನುಸರಿಸ್ತಿದಾರ ಹೇಗೆ? ಹೌದು ಸರ್, ಇತ್ತೀಚೆಗೆ ನಮ್ಮ ನೋಡಿ ಈ ತರ ಮಾಡ್ತೀರಾ ಈ ತರ ಮಾಡ್ತೀರಾ ಅಂತಕೊಂಡು ಕೆಲವರೆಲ್ಲ ಈ ವರ್ಷದಲ್ಲಿ ಸುಮಾರು ಜನ ಮಾಡಿದ್ದಾರೆ. ನಾವು 2 ವರ್ಷದಿಂದ ನಮ್ಮ ನೋಡಿ ಈ ವರ್ಷಕ್ಕೆ ಸುಮಾರು ಜನ 10% ಜನ ನಾವು ತೊಳಿತೀವಿ ನಾವು ತೊಳಿತೀವಿ ತೊಳೆದಿದ್ದಾರೆ. ಎಲ್ಲರದು ಚೆನ್ನಾಗಿದೆ. ಅದು ಈಗ ಎಲ್ಲರ ಮುಂದಿನ ದಿನದಲ್ಲಿ ಇದೇ ಮುಂದುವರಿಯುತ್ತೆ ಸರ್. ಈಗ ಸಮಯ ಉಳಿತಾಯ ಆಗೋದ್ರಿಂದ ಜನ ಇಷ್ಟಪಡ್ತಾರೆ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಹುಲ್ಲು ಚೆನ್ನಾಗಿ ಆಗೋದ್ರಿಂದ ಇದನ್ನೇ ಇನ್ನು ಮುಂದುವರಿಸ್ತಾರೆ ಅಂತ ಅನ್ಸುತ್ತೆ ಸರ್. ಸರ್, ಇಲ್ಲಿ ನಮ್ಮ ಪಕ್ಕದವರೊಬ್ರು ನಮ್ಮ ರಾಗಿ ನೋಡಿ ಬೆಳೆನ ನಾಗರಾಜ್ ಅಂತೇಳಿ ಅವರು ಸರ್, ಅವರು ನಮ್ಮ ಬೆಳೆ ತಳಿ ನೋಡಿ ರಾಗಿ ಬೀಜ ಚೆನ್ನಾಗಿದೆ ಅಂತೇಳಿ ಬಂದು ಅವ್ರು ಒಂದು ಸೀಸನಲ್ಲಿ ಬಂದು ನಮ್ಮ ರಾಗಿನ ತಗೊಂಡೋದ್ರು, ಒಂದು ಕ್ವಿಂಟಲ್ ರಾಗಿ ತಗೊಂಡೋದ್ರು ಸರ್. 8 ಎಕರೆ ರಾಗಿನ ಟ್ರ್ಯಾಕ್ಟ್ರಲ್ಲಿ ಅದು ನಾನು ಹೇಳಿದ ತರನೇ ತೊಳಕೆ ಮಾಡಿ 35 ಕ್ವಿಂಟಲ್ ಇಳುವರಿ ತಗೊಂಡಿದ್ದಾರೆ. ಅವ್ರು ಮತ್ತೆ ಬಂದು ನಮಗೆ ಅದೇ ರಾಗಿ ಬೀಜ ಕೊಟ್ಟು ಒಳ್ಳೇದಾಯ್ತಪ್ಪ, ನೀವು ಮಾಡಿದ ಒಳ್ಳೆ ಕೆಲಸ ಮಾಡಿದ್ರಿ, ನಮಗೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ಕಂಗೆ ಆಯ್ತು ಅಂತೇಳಿ ತುಂಬಾ ಖುಷಿ ಪಟ್ಟು ನಮಗೆ ಧನ್ಯವಾದ ಹೇಳಿದ್ರು ಸರ್. ಎಷ್ಟು ಖರ್ಚು ಮಾಡಿದ್ರಂತ ಅವರು? ಸರ್, ಏನಿಲ್ಲ ಸರ್, ಅದನ್ನೇ ಅವ್ರ ಖರ್ಚಿನ ಪ್ರಮಾಣ ಏನಿಲ್ಲ, ಬೀಜ ವಾಪಸ್ ಕೊಟ್ಟಿದ್ದಾರೆ, ಬೀಜಕ್ಕೂ ದುಡ್ಡೇ ಇಲ್ಲ, ಏನ್ ರಾಸಾಯನಿಕ ಗೊಬ್ಬರ ಅದೇನು ಎಷ್ಟು ಹಾಕಿರೋ ಏನು ಅದಕ್ಕೆ ತಿಳ್ಕೊಳ್ಳಿಲ್ಲ. ಆದ್ರೆ ಅವ್ರಿಗೆ ಯಾವ್ದು ಖರ್ಚಿಲ್ಲ ಸರ್, ತೊಳಕೆ ಮಾಡಿದ್ದಷ್ಟೇ, ಕಟಾವ್ ಮಾಡಿಸಿದ್ದಷ್ಟೇ, 35 ಕ್ವಿಂಟಲ್ ಇಳುವರಿ ಬಂತು ಅಂತೇಳಿ ತುಂಬಾ ಖುಷಿಯಿಂದ ನಮಗೆ ಸಂತೋಷ ವ್ಯಕ್ತಪಡಿಸಿ ಬೀಜ ವಾಪಸ್ ಕೊಟ್ಟೋದ್ರು ಸರ್. ಇಂತ ಉದಾಹರಣೆಗಳು ಹೋದ ಸಲ ಕಳೆದ ವರ್ಷ 3 ಕ್ವಿಂಟಲ್ ರಾಗಿನೇ ಕೊಟ್ಟಿದ್ವಿ. ಓಹ್, ಬೀಜದ್ದು? ಹ್ಮ್, ಬೀಜದ ರಾಗಿ. ಅವರೆಲ್ಲರೂ ಕೂಡ ಬೆಳೆದವರು ವಾಪಸ್ ರಾಗಿ ಕೊಟ್ಟು ಚೆನ್ನಾಗಿ ಬೆಳೆ ಬಂತು ಚೆನ್ನಾಗಿ ಬೆಳೆ ಬಂತು ಅಂತ ಹೇಳಿರೋ ಹೊರತು ಯಾರು ನಷ್ಟ ಆಯ್ತಪ್ಪ ಅಂತ ಒಬ್ರು ಹೇಳಿಲ್ಲ. ಅವರೆಲ್ಲರೂ ಕೂಡ ಇಸ್ಕೊಂಡೋದರೆಲ್ಲ ಬರೀ ಅವರು ತೊಳಕೆ ಮಾಡಿರೋದೆ, ಯಾರು ಸಾಲ್ ಮಾಡಿಲ್ಲ, ಎಲ್ಲರಿಗೂ ಅನುಕೂಲತೆ ಆಗಿದೆ ಸರ್. ತುಂಬಾ ಚೆನ್ನಾಗಿ ಹುಲ್ಲು ರಾಗಿ ಎಲ್ಲ ಆಗಿದೆ, ಈಗಲೂ ಸಿಗ್ತಾ ಇರ್ತಾರೆ, ಬಹಳ ಚೆನ್ನಾಗಾಯ್ತು ಬಹಳ ಚೆನ್ನಾಗಾಯ್ತು ಅಂತಾರೆ ಹೊರತು ನಷ್ಟ ಆಯ್ತು ಅಂತ ಒಬ್ರು ಹೇಳಲ್ಲ. ತುಂಬಾ ಅನುಕೂಲತೆ ಇದೆ ಸರ್, ಯಾರು ಮಾಡಿರೋ ಎಲ್ಲರಿಗೂ ಅನುಕೂಲತೆ ಇದೆ, ಅದನ್ನೇ ಮುಂದುವರಿಸಬೇಕು, ರೈತರು ಅನುಕೂಲತೆ ಆಗುತ್ತೆ ಸರ್. ಇನ್ನು ಮುಂದಿನ ದಿವಸಗಳಲ್ಲಿ ಯಾರಾದರೂ ಇನ್ನೂ ಈ ಪದ್ಧತಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಸೇವೆ ಸಹಕಾರ ಸಲಹೆ ಸಿಗುತ್ತಾ ಹೇಗೆ? ಓ, ಖಂಡಿತ ಸರ್, ನಾವು ಯಾವ ತರ ಸಹಕಾರ ಬೇಕಾದ್ರೂ ಕೊಡ್ತೀವಿ, ಬೀಜ ಬೇಕು ಅಂದ್ರೆ ಕೊಡ್ತೀವಿ, ನಮ್ಗೆ ಹೆಂಗಪ್ಪ ಅಂತಂದ್ರೆ ಅದನ್ನ ತಿಳುವಳಿಕೊಂಡು ಬೇಕಾದ್ರೂ ಕೊಡ್ತೀವಿ. ಅದೇನು ಸಿಂಪಲ್ ಸರ್, ಒಂದ್ಸಲ ಮಾಡಿಬಿಟ್ರೆ ಅವರೇನು ಇನ್ನೊಬ್ರು ಕೇಳದೇನು ಬೇಡ, ಅದನ್ನ ಅವರೇ ಮಾಡಬಹುದು, ಅದೇನು ಕಷ್ಟದ ಕೆಲಸ ಏನಲ್ಲ, ಬಿತ್ತನೆ ಮಾಡಬಹುದು ತೊಳಕೆ ಮಾಡೋದು. ಸೊ ಅದೇ ತೊಳೆಯಕ್ಕೆ ಸ್ವಲ್ಪ ಅನುಭವ ಇದ್ದು ತೊಳ್ಕೊಡ್ಬೇಕು, ಅನುಕೂಲತೆ ಇದೆ ಸರ್, ಅನುಕೂಲತೆ ಮಾಡ್ಕೋಬಹುದು, ಬಹಳ ಅನುಕೂಲತೆ ಆಗುತ್ತೆ. ಬೇರೆಯವರು ಯಾರಾದ್ರೂ ಏನಪ್ಪ ಈ ತರ ಮಾಡ್ತಿದಾರೆ ಇದು ಸರಿಯಾಗಿ ಬರೋದಿಲ್ಲ ಹಂಗೆ ಹಂಗೆ ಅಂತ ಹೇಳಿ ಆ ತರದ್ದು ಅಭಿಪ್ರಾಯಗಳಿದಾವ ಹೇಗೆ? ಅದು ಮೊದಲು ನಾವು ಮೊದಲನೇ ವರ್ಷ ಮಾಡಿದಾಗ ಅದನ್ನೆಲ್ಲ ವ್ಯಕ್ತಪಡಿಸಿರು, ಏ ಈ ತರ ಮಾಡ್ತಾರ ಹಾಗೆ ಹೀಗೆ ಅಂತವ. ಆಮೇಲೆ 2ನೇ ವರ್ಷಕ್ಕೆ ಬಂದಾಗ ಓ ಪರವಾಗಿಲ್ಲಪ್ಪ ನಿಂದೆ ಉತ್ತಮ, ಓ ಈ ತರ ಮಾಡಬಹುದು ಅಂದ್ಕೊಂಡು ಈಗ ಅದನ್ನೇ ನಾವು ಮಾಡೋಣ ಅಂದ್ಕೊಂಡು ಅವರು ಕೂಡ ಅದನ್ನೇ ಮಾಡ್ತಾ ಇದ್ರೆ ಈಗ ಅವ್ರ ಕಂಡು ಒಬ್ರು ಕಂಡು ಒಬ್ರು ಇದನ್ನ ಇನ್ನ ಮುಂದುವರಿಸ್ತಾರೆ ಸರ್, ಇದೇ ಅನುಕೂಲತೆ ಕಾಣ್ತಾ ಇತ್ತು. ಇವಾಗ ಈ ತರ ಚೆಲ್ಲೋದ್ರಿಂದ ಬೇರೆ ಇಂದಿನ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಸರ್, ಯಾವ ತರದ ಅಂದ್ರೆ ಮುಂಚೆ ಅಕ್ಕಿ ಸಾಲ ಅಂತ ಹಾಕಿ ಅವರೇ ತೊಗರಿಗೆ ಅದು ಇದು ಜೋಳ ಎಲ್ಲ ಬೆಳೀತಾ ಇದ್ರು, ಈಗ ಅದ್ಯಾವ್ದು ಈಗ ಮಾಡಕ್ಕಾಗಲ್ಲ, ಬರೀ ಡೈರೆಕ್ಟ್ ರಾಗಿ ಒಂದೇ ಸೋಯಿಂಗ್ ಮಾಡಬೇಕು, ರಾಗಿ ಒಂದೇ ಇದ್ರೆ ಮಾತ್ರ ಕಟಾವಿಗೆ ಅನುಕೂಲತೆ ಆಗತ್ತೆ, ಯಾವ್ದು ಮಧ್ಯೆ ಅವರ ಗಿಡ ಅದೆಲ್ಲ ಏನು ಬೆಳಿಬಾರ್ದು. ಈಗ ಅವರೇ ಕಾಳು ಬೇಕಾ ಬೇರೆ ಜಮೀನಲ್ಲಿ ಒಂದು ಕಡೆ ಹಾಕಿ ಬೆಳಕಬೇಕು, ಇದಕ್ಕೆ ಏನು ಹಾಕಂಗಿಲ್ಲ, ಬರೀ ರಾಗಿ ರಾಗಿ ತೊಳಕೆ ಅಷ್ಟು ಬಿಟ್ರೆ ಬೇರೆ ಯಾವ ಬೆಳೆನ ಮಧ್ಯೆ ಅಂತರ ಬೆಳೆಯಾಗಿ ಯಾವ್ದೊಂದು ಮಾಡಕ್ಕಾಗಲ್ಲ, ಆತರ ಆಗಿದೆ ಅಷ್ಟೇ. ಈಗ ಒಟ್ಟಾರೆ ಶ್ರಮ ಕಡಿಮೆ ಆಗುತ್ತೆ, ನಮಗೆ ಕೃಷಿ ಕಾರ್ಮಿಕರ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಹೆಚ್ಚು ಅದಕ್ಕೆ ನಾವು ಕಾಳಜಿ ಮಾಡಬೇಕು ಅಂತ ಹೇಳಿ ಇಲ್ಲ, ಮತ್ತೆ ಅತ್ಯಂತ ಕಡಿಮೆ ಹಣದಲ್ಲಿ ಈ ತರದ ಪದ್ಧತಿಯಲ್ಲಿ ನಾವು ರಾಗಿಯನ್ನ ಬೆಳೆದುಕೊಳ್ಬಹುದು. ಆದ್ರೆ ಮಿಶ್ರ ಬೆಳೆಗಳನ್ನ ಯಾವ್ದನ್ನು ಕೂಡ ಬೆಳೆದುಕೊಳ್ಳಿಕ್ಕೆ ಸಾಧ್ಯ ಆಗ. ಹೌದು ಸರ್, ಮಿಶ್ರ ಬೆಳೆ ಮಾಡಕ್ಕಾಗಲ್ಲ, ಸಮಯ ಹಣ ಜನಗಳ ಶ್ರಮ ಎಲ್ಲ ಉಳಿತಾಯ, ಆದ್ರೆ ಮಧ್ಯ ಏನು ಅಂತರ ಬೆಳೆ ಯಾವ್ದನ್ನು ಮಾಡಕ್ಕಾಗಲ್ಲ, ಅದೊಂದೇ ಈಗ ಸಮಸ್ಯೆ. ಅಂತರ ಬೆಳೆ ಮಾಡಿದ್ರೆ ಕಟಾವು ಮಾಡ್ಬೇಕಾದ್ರೆ ಎಲ್ಲ ಕಟಾವ್ ಹೋಗುತ್ತೆ, ಅದು ಎಲ್ಲ ಮಿಕ್ಸ್ ಆಗುತ್ತೆ, ಹಂಗಾಗಿ ಅದೊಂದು ಮಾಡಕ್ಕಾಗಲ್ಲ, ಅದನ್ನ ಬೇರೆ ಜಾಗದಲ್ಲಿ ಇಟ್ಕೊಂಡು ಬೆಳೆಸಿಕೊಂಡು ಬಳಕೆ ಮಾಡ್ಕೋಬೇಕು ಸರ್ ಅಷ್ಟೇ. ಮುಂದಿನ ದಿವಸಗಳಲ್ಲೂ ಕೂಡ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಹೇಗೆ? ಇದನ್ನೇ ಸರ್ ಮುಂದುವರ್ಸ್ಕೊಂಡು ಹೋಗೋದು. ಇನ್ನ ಮತ್ತೆ ಏನು ಹಳೆ ಪದ್ಧತಿ ಏನು ತಿಂದು ಹಿರಿಯರು ಮಾಡ್ತದ್ದು ತೊಳಕೆ, ಅದನ್ನೇ ನಾವೇ ಮುಂದುವರ್ಸ್ಕೊಂಡು ಹೋಗ್ತೀವಿ, ಇನ್ ಮುಂದೆ ರಾಗಿ ಆರಂಭ ಇದನ್ನೇ ಮುಂದುವರ್ಸೋದು. ಈ ಪದ್ಧತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಲೋಕೇಶ್, ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಅದೇ ಸರ್, ನನ್ನ ಮೊಬೈಲ್ ಸಂಖ್ಯೆ 7676 1612 ಸರ್. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.